kolu kolu yenna kolu nakami komali tanmaki dodu kolu kolu yenna kolu nakami komali tanmaki dodu melu melo yenna melo nananga komalaku vatti vidu melu melo yenna melo nananga komalaku vatti vidu ಮುದ್ದು ಕುಮ್ಮಲಕು ಚೂಡಾಲಿ ಜೋಡು ಕೋಲು ಕೋಲು ಎಂದ ಕೋಲು ನಾಮಿ ಕೊಮ್ಮಲಿದನು ಮಾಡಿ ಜೋಡು ಬಾಲ ಬಾಲು ಎಂದ ಬಾಲು ಬಾಲ ಬಾಲೋ ಎನ್ನ ಬಾಲೋ ತಿನ್ನಮ್ಮಿ ಅಂದಾಲಗಾರಾಲ ಬಾಲ ಬೆಲ ಬೆಲೋ ಎನ್ನ ಬೇಲ ಪೆದ್ದಮ್ಮಿ ತಿಲಕಲ ತುಲಿಕೆ ಮುತಾಲ ಬೆಲ ಬೆಲೋ ಎನ್ನ ಬೆಲ ಬೆಲೋ ಎನ್ನ ಬೇಲ ಪೆದ್ದಮ್ಮಿ ತಿಲಕಲ ತುಲಿಕೆ ಮುತಾಲ ಪಲಕಿತೆ ಮುಚ್ಚಾಲು ರಾಲ ಕೋಲು ಕೋಲು ಎನ್ನ ಕೋಲು ನಾಕಾಮಿ ಕೊಮ್ಮಲಿಟ್ಟರು ಮಾಂಚೆ ದೋಡು ಮುಕ್ಕುಪೈನಂತಾದಿ ಕೋಪಮು ತಿಮ್ಮ ಮರತೆವು ಮಂಚಿದೆ ಪಾಪಂ ಮುಕ್ಕುಪೈನುಂಟಾದಿ ಕೋಪಮು ತಿಮ್ಮ ಮರತೆವು ಮಂಚಿದೆ ಪಾಪಂ ಇಂತಿಕಿ ಬೆಲುಗೈನ ದೀಪಂ ಬುಲ್ಲೆಮ್ಮ ಕಂತ ತುಸಿನ ಕೋಪು ತಾಪಂ ಇಂತಿಕಿ ಬೆಲುಗೈನ ದೀಪಂ ಬುಲ್ಲೆಮ್ಮ ಕಂತ ತುಸಿನ ಕೋಪು ತಾಪಂ ಕಂತುಂತೆ ಎಂದು ರಾಣಿದು ಏ ಲೋಪಂ ಕೋಲು ಕೋಲು ಎನ್ನ ಕೋಲು ನಾಮಿ ಕೊಮ್ಮಲಿದ್ದರು ಮಾಂಚಿದೋಡು